ತುಂಬಿಯ ಕರೆಯುವ ನಾರೆ, ಚಿಲಿಪಿಲಿ ಗುಂತುವ ಹಕ್ಕಿಯ ಕಂಠದ ಇಂಪನು ಇಂಥವನಾರೆ. ಹೂವಿನ ಎದೆಯಲ್ಲಿ ಜೇನನು ತುಂಬಿ ತುಂಬಿಯ ಕರೆಯುವ ನಾರೆ, ತುಂಬಿಯ ಕರೆಯುವ ನಾರೆ, ಚಿಲಿಪಿಲಿ ಗುಂತುವ ಹಕ್ಕಿಯ ಕಂಠದ ಇಂಪನು ಇಂಥವನಾರೆ. ಕರೆಯುವ ನಾರೆ, ತುಂಬಿಯ ಕರೆಯುವ ನಾರೆ, ತಿಳಿ ತಿಳಿದು